ಪ್ರಕಾಶ್ ಪಾಟೀಲ್. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದಿನಿಂದ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಓದು ಮತ್ತು ವ್ಯಾಖ್ಯಾನದ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇದೀಗ ಆರಂಭ. ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ. ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನಕೃಷಿ. ಮೂರನೇ ಪ್ರಕರಣ. ಹೊಲಗಳಲ್ಲಿ ಒಡ್ಡು ಬಲಿಸುವ ಪ್ರಯೋಜನವನ್ನು. ಒಂದು ಹೊಲದ ಮಣ್ಣು ಮತ್ತೊಂದು ಹೊಲಕ್ಕೆ ಹೋಗದ ಹಾಗೆ ಹೊಲದ ಬಾಂದಿನ ಹದ್ದು ಹಿಡಿದು ಒಂದು ಮೊಳ ಅಥವಾ ಎರಡು ಮೊಳ ಎತ್ತರವಾಗಿ ನಾಲ್ಕು ಕಡೆಗೂ ಸುತ್ತಲೂ ಒಡ್ಡು ಹಾಕಿಸುವುದು ಅವಶ್ಯವಾಗಿದೆ. ಈ ಪ್ರಕಾರವಾಗಿ ಹಾಕಿದ ಒಡ್ಡಿನಿಂದ ಆಗುವ ಪ್ರಯೋಜನವೆಂದರೆ ತಮ್ಮ ತಮ್ಮ ಹೊಲಗಳನ್ನು ನೇಗಿಲಿನಿಂದಾಗಲಿ ಮಡಕೆಯಿಂದಾಗಲಿ ಹೊಡೆದು ಬಿಗಿಯಾದ ಮಣ್ಣನ್ನು ಸೈಲು ಮಾಡಿ ಕುಂಟೆಯಿಂದ ಹರಗಿ ಮೆತ್ತಗೆ ಮಾಡಿದಲ್ಲಿ ಆ ಭೂಮಿಯ ಮಣ್ಣು ಚೆನ್ನಾಗಿ ಒಂಡು ಭೂಮಿಯ ಹಾಗೆ ಹದಕ್ಕೆ ಬರುವುದು. ಅಂಥ ಸಮಯದಲ್ಲಿ ಮಳೆಯಾದರೆ ಮಣ್ಣಿನ ಉತ್ತಮ ಸಾರವು ಅದರ ತ್ರಾಣವು ನೀರಿನಲ್ಲಿ ಮಿಶ್ರವಾಗಿ ಹರಿದು ಹೋದರೆ ಆ ಭೂಮಿಯ ತ್ರಾಣವು ಅರ್ಧ ಕಡಿಮೆಯಾಗುವುದು ಮತ್ತು ಹೊಲದಲ್ಲಿ ನಿಸ್ಸಾರವಾದ ಮಣ್ಣು ಹಾಗೂ ಉಸುಕು ಅಥವಾ ಹರಳು ಉಳಿಯುವವು. ಅದರಿಂದ ಭೂಮಿಯು ಚೆನ್ನಾಗಿ ಬೆಳೆಯಲಾರದು. ಅದು ಕಾರಣ ಸುತ್ತು ಒಡ್ಡನ್ನು ಶಕ್ತ್ಯಾನುಸಾರ ಹಾಕಿಸಬೇಕು. ಇದಲ್ಲದೆ ಹೊಲದಲ್ಲಿ ಗೊಬ್ಬರವನ್ನು ಹಾಕಿದ್ದರೆ ಮಳೆಯಾದ ಸಮಯದಲ್ಲಿ ಆ ಹೊಲದ ನೀರಿನಲ್ಲಿ ಯಾವತ್ತೂ ಗೊಬ್ಬರದ ಕಾವು ಹಾಗೂ ಗೊಬ್ಬರದ ಸಾರವು ಮಣ್ಣಿನ ಸಾರವು ಕಲಿತು ಈ ನೀರು ತನ್ನ ಹೊಲವನ್ನು ಬಿಟ್ಟು ಎರಡನೇ ಕಡೆಗೆ ಹರಿದು ಹೋದರೆ ತಾನು ಅತ್ಯಂತ ಶ್ರಮದಿಂದ ಗೊಬ್ಬರ ಹಾಕಿದ್ದು, ನೇಗಿಲ ಹೊಡೆದದ್ದು, ನಟ್ಟು ಕಡಿಸಿದ್ದು, ಹೊಲವನ್ನು ಹರಗಿ ಮೆತ್ತಗೆ ಮಾಡಿದ್ದು, ಈ ಪ್ರಕಾರವಾದ ಅನಂತ ಶ್ರಮವು ವ್ಯರ್ಥವಾಗುವುದು. ಅದು ಕಾರಣ ಹೊಲದ ನಾಲ್ಕು ದಿಕ್ಕಿಗೆ ಸುತ್ತು ಒಡ್ಡನ್ನು ಹಾಕಿಕೊಳ್ಳತಕ್ಕದ್ದು. ಹೀಗೆ ಒಡ್ಡು ಹಾಕಿಸುವುದರಿಂದ ಹೊಲದ ಮಣ್ಣು ಹಾಗೂ ಹೊಲದ ಸಾರವು ಕಡಿಮೆಯಾಗದೆ ಹೊಲವನ್ನು ಉತ್ತಮ ಪ್ರಕಾರದ ಹದಕ್ಕೆ ತರುವುದು ಹಾಗೂ ಬಹಳ ಮಳೆಯಾದರೂ ಸ್ವಲ್ಪ ಮಳೆಯಾದರೂ ಹೊಲದಲ್ಲಿ ನೀರು ನಿಂತು ತಂಪು ಮಾಡುತ್ತದೆ. ಈ ತಂಪಿನಿಂದ ಅರಗಾಲ ಬರಗಾಲಗಳಲ್ಲಾದರೂ ತಕ್ಕಷ್ಟು ಬೆಳೆಯಾಗುವುದು. ಇದಲ್ಲದೆ ಅತ್ಯುತ್ಕೃಷ್ಟ ಮಳೆಯಾದರೆ ಹೊಲದಲ್ಲಿ ಎಷ್ಟು ನೀರು ನಿಲ್ಲಬೇಕೋ ಅಷ್ಟು ನೀರು ನಿಂತು ಹೆಚ್ಚಾದ ನೀರು ಎತ್ತರ ಭೂಮಿಯ ಕಡೆಗೆ ಮಾಡಿದ ಕೋಡಿಯ ಮುಖಾಂತರವಾಗಿ ಮೆಲ್ಲಗೆ ಹರಿದು ಹೋಗುತ್ತದೆ. ಹೊಲವು ಸಮತಳವಾಗಿದ್ದರಂತೂ ಈಗ ಹೇಳಿದ ಪ್ರಕಾರ ಸುತ್ತಲೂ ಒಡ್ಡು ಹಾಕಿಸುವುದು ಅವಶ್ಯಕವಾದದ್ದು. ಮತ್ತು ಹೊಲವು ಒಂದು ಮೈ ಕಡೆಗೆ ಎತ್ತರವಾಗಿ ಒಂದು ಮೈ ಇಳಿತವಾದದ್ದಾಗಿದ್ದರೆ ಇಳಿತರವಾದ ಭೂಮಿಯ ತೂಕಕ್ಕೆ ಎಷ್ಟು ಒಡ್ಡು ಬೇಕೋ ಅದರ ಅನುವರಿತು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅನುವರಿತು ಸುತ್ತಲೂ ಎಡಬಲದ ಪಕ್ಕದಲ್ಲಿ ತಕ್ಕ ಮಟ್ಟಿಗೆ ಒಡ್ಡು ಹಾಕಿ ಕೆಳಗಣ ಒಂದು ಮೈ ಕಡೆಗೆ ಒಡ್ಡು ಅಗಲವಾಗಿ ಅದರ ಅನುವರಿತು ಎತ್ತರವಾಗಿ ಬಲಿಸಬೇಕು. ಮತ್ತು ಅದರ ಎಡಬಲದ ಕಡೆಗೆ ಒಡ್ಡು ಹಾಕಿಸಬೇಕಾದರೆ ಇಳಿತರದ ದೊಡ್ಡ ಒಡ್ಡಿನ ಸಮಾಂತರ ಹಿಡಿದು ಎತ್ತರ ಭೂಮಿಯವರೆಗೂ ಅದರ ತೂಕಕ್ಕೆ ಸರಿಯಾದ ಒಡ್ಡು ಹಾಕಿ ಕೋಡಿಯನ್ನು ಬಿಡಿಸಬೇಕು. ಅದು ಹೇಗೆಂದರೆ ಹೊಲದ ಇಳಿತರದ ಕಡೆಗೆ ಎತ್ತರವಾಗಿ ಒಡ್ಡು ಬಲಿಸಿ ಆಮೇಲೆ ಇಳಿತರದ ಕಡೆಯಿಂದ ಹಿಡಿದು ಎಡಬಲದ ಎರಡೂ ಬಾಜುಗಳಲ್ಲಿಯೂ ದೊಡ್ಡ ಒಡ್ಡಿನ ಬರಾಬರಿ ಹಿಡಿದು ಎಡಬಲಕ್ಕೆ ಒಡ್ಡು ಹಾಕಿಸಬೇಕು. ಮತ್ತು ಎತ್ತರ ಬಾಜುದ ಕಡೆಯಿಂದ ನೀರು ಬರುವ ಹಾಗೆ ಹಾಗೆಯೇ ಬಿಟ್ಟರೂ ಚಿಂತೆ ಇಲ್ಲ. ಈ ಪ್ರಕಾರವಾಗಿ ಹಾಕಿದ ದೊಡ್ಡ ಒಡ್ಡಿನ ಪ್ರಯೋಜನವು ಬಹಳ ವಿಶೇಷ ಉಂಟು. ಅದರ ವಿಷಯವನ್ನು ಮುಂದೆ ವಿಸ್ತಾರವಾಗಿ ಹೇಳುತ್ತೇವೆ. ಒಡ್ಡು ಹಾಕುವವರು ಒಡ್ಡಿನ ಬಳಿಯಲ್ಲಿಯೇ ಮಣ್ಣು ಕಡಿದು ಒಡ್ಡಿಗೆ ಹಾಕಬಾರದು. ದೂರವಾದ ತೆವರು ಇದ್ದ ಸ್ಥಳದಲ್ಲಿಯ ಮಣ್ಣನ್ನು ನೇಗಿಲಿನಿಂದ ಚೆನ್ನಾಗಿ ಹೊಡೆದು ಮಣ್ಣು ಮೆತ್ತಗೆ ಮಾಡಿ ಸಮೀಪದಲ್ಲಿ ಇದ್ದರೆ ಸಲಿಕೆಯಿಂದ ಪುಟ್ಟಿಯಲ್ಲಿ ತುಂಬಿ ತಲೆಯ ಮೇಲೆ ಹೊತ್ತು ಹಾಕಬೇಕು. ಅಥವಾ ದೂರದಾಗಿದ್ದರೆ ಚಕ್ಕಡಿ ಬಂಡಿಯಲ್ಲಿ ಮಣ್ಣನ್ನು ತುಂಬಿ ಎರಡು ಎತ್ತುಗಳನ್ನು ಕಟ್ಟಿ ಒಡ್ಡಿನ ಬಳಿಯಲ್ಲಿ ತಂದು ಎತ್ತಿನ ಜತ್ತಿಗೆಯ ಬಿಟ್ಟು ಚಕ್ಕಡಿಯ ಬಂಡಿಗಳ ಈಸಿನ ಮೂಕು ಹಿಡಿದು ಮೇಲಕ್ಕೆ ಎತ್ತದಾಗಲೇ ಆ ಮಣ್ಣು ಒಡ್ಡಿಗೆ ಒಂದು ಚಚ್ಚೌಕ ಒಂದೂವರೆ ಗಜದ ಪ್ರಮಾಣವಾಗಿ ಬೀಳುವುದು. ಹೀಗೆ ಮೂರು ಸಾಲು ಹಾಕುವಲ್ಲಿ ಒಡ್ಡು ಮಹತ್ತರವಾಗುವುದು. ಹೀಗೆ ಮಾಡದೆ ಗುದ್ದಲಿಯಿಂದ ಕಡಿದು ಪುಟ್ಟಿಯಲ್ಲಿ ತುಂಬಿ ತಲೆಯ ಮೇಲೆ ಹೊತ್ತುಕೊಂಡು ಒಡ್ಡಿನವರೆಗೂ ಮೆಲ್ಲಗೆ ನಡೆಯುತ್ತಾ ಬಂದು ಒಡ್ಡಿಗೆ ಮಣ್ಣು ಹಾಕುವುದರಿಂದ ಎಷ್ಟೋ ಆಳುಗಳು ಬೇಕಾಗಿ ಬಹಳ ದ್ರವ್ಯವೂ ಬೇಕಾಗುತ್ತದೆ. ಅದರಿಂದ ಆಳುಗಳಿಂದ ಹಾಕಿಸುವುದಕ್ಕಿಂತಲೂ ಚಕ್ಕಡಿಯಿಂದ ಹಾಕಿಸುವುದು ಬಹಳ ಸುಲಭವಾಗಿರುವುದು. ಎರಡು ಎತ್ತು, ಐದು ಮಂದಿ ಮನುಷ್ಯರು, ಒಂದು ಚಕ್ಕಡಿ, ಇಷ್ಟರಿಂದ ಸಹಸ್ರಾರು ರೂಪಾಯಿಯಿಂದಾಗುವಷ್ಟು ಕೆಲಸವು ನೂರು ರೂಪಾಯಿಯಿಂದಾಗುವುದು. ಅದರಲ್ಲಿ ಮನೆಯ ಜನರೇ ಸ್ವತಃ ಕಷ್ಟ ಮಾಡುವವರಿದ್ದರೆ ಅಥವಾ ಒಬ್ಬರು ಇಬ್ಬರು ಕೂಲಿಯ ಮನುಷ್ಯರುಗಳನ್ನು ತೆಗೆದುಕೊಂಡು ಮಾಡಿದ್ದಾದರೆ 50 ರೂಪಾಯಿಯ ಖರ್ಚಿನೊಳಗೆ 1,000 ರೂಪಾಯಿಯಿಂದಾಗುವಷ್ಟು ಕೆಲಸವಾಗುತ್ತದೆ. ಆದರೆ ಕಲ್ಲು ಹೊಲವಾಗಿ ಹೊಲದ ಸಮೀಪದಲ್ಲಿ ಪುಷ್ಕಳ ಕಲ್ಲುಗಳಿದ್ದರೆ ಸುತ್ತಲೂ ಗೋಡೆಯ ಕಟ್ಟಿದ ಹಾಗೆ ಕಲ್ಲು ಒಡ್ಡನ್ನು ಹಾಕಿಸಬೇಕು. ಹಾಗೂ ಒಡ್ಡು ಹಾಕುವಲ್ಲಿ ಮಣ್ಣು ಒಡ್ಡು ಹಾಕುವುದರಿಂದ ಅದರಲ್ಲಿ ಗಿಡಗಳು ಆಗುವು. ಇಂಥ ಹಗುರವಾದ ಯುಕ್ತಿಗಳನ್ನು ತಿಳಿಸಿದಾಗ್ಯಾದರೂ ಇದರಂತೆ ಸರ್ವಾಲೋಚನೆಯಲ್ಲಿ ತಿಳಿದು ಅದರ ಉಪಯೋಗವನ್ನು ಮಾಡಿಕೊಳ್ಳುವುದು ಆಗದೆ ಹೋದರೆ ಅವರ ಪೂರ್ವದ ಕರ್ಮಫಲವು. ಆದ್ದರಿಂದ ಒಡ್ಡು ಹಾಕಿಸುವುದನ್ನು ಅಲಕ್ಷ್ಯ ಮಾಡಿ ಬಿಡಲಾಗದು. ಯಾವತ್ತರೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆದರೂ ಹೊಲದಲ್ಲಿ ಸುತ್ತು ಒಡ್ಡುಗಳನ್ನು ಹಾಕಿಸಬೇಕು. ಎರಿಯ ಭೂಮಿಗಳಾಗಲಿ, ಉಸುಕು ಗರಸು ಕರ್ಲು ಭೂಮಿಗಳಾಗಲಿ, ಕೆಂಪು ಮಸಾರಿಗಳಾಗಲಿ, ಯಾವ ಪ್ರಕಾರದ ಭೂಮಿಗಳಾಗಲಿ, ಸುತ್ತಲೂ ನಾಲ್ಕು ದಿಕ್ಕಿಗೂ ಒಡ್ಡು ಹಾಕಿಸುವುದು ಅಗತ್ಯವಾಗಿದೆ. ಹೀಗೆ ಹಾಕದೇ ಇದ್ದರೆ ಅದರ ಬೆಳೆಯೂ ಚೆನ್ನಾಗಿ ಆಗಲಾರದು. ಒಡ್ಡುಗಳನ್ನು ಬಲಿಸುವ ಜನರು ಹಿಂದೆ ಹೇಳಿದ ಹಾಗೆ ಒಂದೊಮ್ಮೆ ಎತ್ತರ ಒಂದೊಮ್ಮೆ ಇಳಿತೆವರಾಗಿದ್ದ ಹೊಲಗಳಿಗೆ ದೊಡ್ಡ ಒಡ್ಡುಗಳನ್ನು ಹೊಲದ ಇಳಿತರದ ಕಡೆಗೆ ಹಾಕಬೇಕಾದರೆ ಅಲ್ಲಿಯೇ ಒಡ್ಡಿನ ಎದೆಯಲ್ಲಿ ಅಂದರೆ ಒಡ್ಡಿನ ಒಳಬಾಜುದಲ್ಲಿ ಮಣ್ಣು ಕಡಿದು ಒಡ್ಡಿಗೆ ಹಾಕಿ ಗೋಡೆಯ ಹಾಗೆ ಎತ್ತರ ಮಾಡಿ ಇಟ್ಟರೆ ಆ ಒಡ್ಡು ಎಂದಿಗೂ ನಿಂದಿರಲಾರದು. ಹಾಗೂ ಒಡ್ಡು ಬಲವಾಗಿ ನಿಂತ ಕಾಲಕ್ಕಾದರೂ ಆ ಭೂಮಿಯಲ್ಲಿ ನೀರು ಬಹಳವಾಗಿ ನಿಲ್ಲುವುದರಿಂದ ತತ್ಕಾಲಕ್ಕೆ ಹದ ಬೆದಿಯ ಮೇಲೆ ಬೇಕಾದ ಸಮಯದಲ್ಲಿ ಬಿತ್ತಲಿಕ್ಕೆ ಬರುವುದಿಲ್ಲ ಮತ್ತು ಎರಿಯ ಭೂಮಿಯಾದರಂತೂ ಆ ಒಡ್ಡು ಎಂದಿಗೂ ನಿಂದಿರಲಾರದು. ಒಂದು ಪಕ್ಷದಲ್ಲಿ ಮೊರಡಿ ಮಸಾರಿಗಳಲ್ಲಿ ಹಾಕಿದ ಒಡ್ಡು ಕೆಲವು ದಿವಸ ನಿಂತರೂ ನಿಲ್ಲುವುದು. ಆದರೆ ಯಾವ ತರದ ಹೊಲಗಳಿಗಾದರೂ ಒಡ್ಡು ಹಾಕಿದರೆ ನೀರಿನ ತ್ರಾಣವು ಅತ್ಯುತ್ಕೃಷ್ಟವಾದುದರಿಂದ ಪರ್ವತಗಳನ್ನಾದರೂ ಒಡೆದು ಹರಿದು ಹೋಗುವುದುಂಟು. ಆದರೆ ತಾವು ಹಾಕಿದ ಒಡ್ಡು ಎಂದಿಗೂ ಒಡೆಯದ ಹಾಗೆ ಒಂದು ಉಪಾಯವನ್ನು ಹೇಳುತ್ತೇನೆ. ಅದೇನೆಂದರೆ ಒಡ್ಡಿನ ಎದೆಯಲ್ಲಿ ಅದರ ಸಮೀಪದಲ್ಲಿಯ ಮಣ್ಣನ್ನು ಕಡಿದು ಒಡ್ಡಿಗೆ ಹಾಕದೆ ಹಿಂದೆ ಹೇಳಿದಂತೆ ಆ ಒಡ್ಡಿಗೆ ದೂರವಾದ ತೆವರು ತನ್ನ ಹೊಲದಲ್ಲಿ ಯಾವ ಕಡೆಗೆ ಇರುವುದೋ ಆ ತೆವರನ್ನು ದೊಡ್ಡ ನೇಗಿಲು ಕಟ್ಟಿ ಚೆನ್ನಾಗಿ ಹೊಡೆದು ಮಣ್ಣು ಮಾಡಿ ಚಕ್ಕಡಿ ಬಂಡಿಗಳ ಮೇಲಿಂದ ತಂದು ಆ ಮಣ್ಣನ್ನು ಒಡ್ಡಿಗೆ ಹಾಕಿ ಒಡ್ಡು ಎತ್ತರವಾದ ಮೇಲೆ ಎದೆ ಒಡ್ಡು ಹಾಕಿ ಎದೆಯನ್ನು ತುಂಬಬೇಕು. ಎದೆ ಒಡ್ಡು ತುಂಬಬೇಕಾದರೆ ಹೊಲದಲ್ಲಿಯ ತೆವರು ದೂರವಾಗಿದ್ದರೆ ಚಕ್ಕಡಿಯಿಂದ ತಂದು ತುಂಬಬೇಕು, ಅಥವಾ ತೆವರು ಸಮೀಪದಲ್ಲಿ ಇದ್ದರೆ ಕುಂಟಿಯ ಒಳಬಾಜುದಲ್ಲಿ ಹಲಗೆಯನ್ನಾಗಲಿ ಕಟ್ಟಿ ಅಥವಾ ತಾಳಿಗೆ ಹಗ್ಗವನ್ನಾದರೂ ಸುತ್ತಿ ಇಲ್ಲವೇ ತಾಳಿಗೆ ತಟ್ಟನ್ನು ಹೊಲಿದು ಮೇಲೆ ಹಗ್ಗವನ್ನು ಸುತ್ತಿ ಕುಂಟಿಯನ್ನು ಹರಗಿದಂತೆ ಮಣ್ಣನ್ನು ಎಳಿಸಿ ತಂದು ಎದೆಯನ್ನು ತುಂಬಿಕೊಳ್ಳಬೇಕು. ಅದರಿಂದ ಮೇಲಿನ ನೀರು ಹರಿದು ಬಂದು ಒಡ್ಡಿನ ಎದೆಗೆ ತಾಕಿ ಹಿಂದಕ್ಕೆ ತಿರುಗಿ ಹೊಲದ ಯಾವತ್ತೂ ಅಂಗಳ ತುಂಬ ಹರಿದಾಡಿ ಆನೆ ಎತ್ತರದ ನೀರು ಒಂದು ಗೇಣು ಎತ್ತರವಾಗಿ ತೆಳ್ಳಗೆ ಹೊಲದ ತುಂಬ ಹರವಾದಲ್ಲಿ ನೀರಿನ ತ್ರಾಣವು ಕಡಿಮೆಯಾಗಿ ಸತ್ವವಿಲ್ಲದೆ ಮೆಲ್ಲನೆ ಹರಿದು ಹೋಗುವುದರಿಂದ ಹೊಲವನ್ನು ತಂಪು ಮಾಡಿ ತೋಯಿಸುತ್ತದೆ ಮತ್ತು ಒಂಡು ಬಿಡುತ್ತದೆ. ಇದರಿಂದ ಆ ಭೂಮಿಯು ನೆಲ್ಲು ಬಿತ್ತುವುದಕ್ಕೆ ಅತ್ಯುತ್ತಮವಾಗಿದ್ದು ಅದರ ಬೆಳೆಯು ಪ್ರತಿ ವರ್ಷಕ್ಕೆ ಗದ್ದೆಯ ನೆಲ್ಲು ಬೆಳೆಯುವಂತೆ ವಿಶೇಷವಾದ ಬೆಳೆಯು ನಿರಾಯಾಸದಿಂದ ಆಗುವುದು. ಇಳಿತರವಾದ ಭೂಮಿಯು ಎರಿಯಾದರೆಯೂ ಮಸಾರೆಯಾದರೆಯೂ ಕೇಸರಿ ಕೆಂಪು ನೆಲವಾದರೂ ಕರುಳು ನೆಲವಾದರೂ ಹಾಲು ನೆಲವಾದರೂ ಬಿಳಿಯ ಕಟಕದ ಭೂಮಿಯಾದರೂ ಉಸುಬಿನ ಭೂಮಿಯಾದರೂ ಮಡಿಯ ನೆಲವಾದರೂ ಒಂಡು ಮಣ್ಣಿನ ಭೂಮಿಯಾದರೂ ಕಲ್ಲು ಭೂಮಿಯಾದರೂ ಈಗ ಹೇಳಿದ ಹಾಗೆ ಇಳಿತೆವರಾಗಿದ್ದರೆ ಅಥವಾ ಹೊಲದ ಮಧ್ಯದಲ್ಲಿ ಹಳ್ಳದ ಹಾಗೆ ತಗ್ಗಾಗಿದ್ದು ಎಡಬಲದ ಬಾಜುದಲ್ಲಿ ತೆವರಾಗಿದ್ದರೆ ಅಂಥ ಭೂಮಿಗಳಿಗೆ ಅಗತ್ಯವಾಗಿ ಎತ್ತರವಾದ ಒಡ್ಡನ್ನು ಈ ಹಿಂದೆ ಹೇಳಿದ ರೀತಿಯಂತೆ ಚೆನ್ನಾಗಿ ಹಾಕಿಸಿ ಅದರಲ್ಲಿ ಮುಂಗಾರಿಯ ಪ್ರಥಮ ಮಳೆಯು ಬರುವುದರೊಳಗೆ ನೇಗಿಲು ಹೊಡೆದು ಹರಗಿ ಹಸನು ಮಾಡಿ ಇಟ್ಟು ರೋಹಿಣಿ ಮೃಗಶಿರ ಕಾಲದಲ್ಲಿ ನೆಲ್ಲು ಬಿತ್ತಬೇಕು. ಆ ಬೆಳೆಯನ್ನು ತೆಗೆದುಕೊಂಡ ನಂತರ ಆ ಹೊಲದಲ್ಲಿ ಮಡಿಕೆಯ ಹೂಡಿ ಆ ಮಡಿಕೆಗೆ ಬುಕ್ಕ ಕಟ್ಟಿ ಕಡಲಿಯನ್ನು ಬಿತ್ತಬೇಕು. ಗೊಬ್ಬರದ ಭೂಮಿಯಾಗಿ ತಂಪು ಇರುವುದರಿಂದ ಆ ಕಡಲಿಯು ಅತ್ಯಾಶ್ಚರ್ಯವಾಗಿ ಬೆಳೆಯುವುದು ಹಾಗೂ ಹೊಳೆಯ ಅವರಿಯಾದರೂ ಮುಳ್ಳು ಜವೆಯಾದರೂ ಬಿತ್ತಿದರೆಯೂ ಬರುತ್ತದೆ. ಅಂದರೆ ಕಡಲಿಯು ಕಾಲಿಗೆ ಮಾತ್ರ ಮುಂದಿನ ವರ್ಷದ ನೆಲ್ಲು ಬೆಳೆಗೆ ಅತಿ ಉಪಯೋಗವನ್ನು ಕೊಡುತ್ತದೆ. ಎರಿಯ ಭೂಮಿಯಲ್ಲಿ ಗರಸು ಹೊರಡುವ ಹಾಗೆ ಇದ್ದು ಒಡ್ಡು ಹಾಕಬೇಕಾದರೆ ಎರಿಯ ಮಣ್ಣಿನಿಂದ ಒಡ್ಡು ಹಾಕಬಾರದು. ಎರಿಯ ಭೂಮಿಯಲ್ಲಿ ಗರಸು ಮಣ್ಣಿನಿಂದ ಒಡ್ಡು ಹಾಕುವುದು ಉತ್ತಮವು. ಎರಿಯ ಮಣ್ಣಿನಿಂದ ಒಡ್ಡು ಹಾಕಿದರೆ ಅದು ಮಳೆಯಿಂದ ನೆನೆದು ಕರಗಿ ಹೋಗುವುದು. ಇದಲ್ಲದೆ ಬೀಡಿ ಸೆಳೆದು ರಂಧ್ರ ಬಿಟ್ಟು ಬೇಸಿಗೆಯ ಕಾಲದಲ್ಲಿ ನೆಲವಣಗಿದ ಹಾಗೆ ಬಿರಬಿರಕಾಗಿದ್ದು ಮಳೆಯಾದಾಗಲೇ ಅದರಲ್ಲಿ ನೀರು ಸೇರಿ ಮಣ್ಣನ್ನು ಕರಗಿಸಿ ಒಡ್ಡು ಒಡೆಯುತ್ತದೆ. ಅಲ್ಲದೆ ಬೆಳೆಯುವ ಹೊಲದ ಒಂಡು ಮಣ್ಣು ಹೋಗಿ ಗರಸು ತೆರೆದು ಹಳ್ಳ ಬಿದ್ದು ಹೊಲವು ಕೆಡುತ್ತದೆ. ಅದು ಕಾರಣ ಗರಸಿನಿಂದ ಒಡ್ಡು ಹಾಕಿ ಎರೆಯ ಮಣ್ಣಿನಿಂದ ಎದೆಯನ್ನು ತುಂಬಿಕೊಳ್ಳಬೇಕು. ಗರಸು ಇಲ್ಲದಿದ್ದರೆ ಎರೆಯ ಮಣ್ಣಿನಿಂದ ಒಡ್ಡು ಹಾಕಿ ಅದರ ಮೇಲಾದರೂ ಒಂದು ಗೇಣು ಎತ್ತರ ತಳದಿಂದ ಮೇಲಿನವರೆಗೆ ಗರಸು ಹಾಕಬೇಕು. ಮತ್ತು ಸ್ವಲ್ಪ ಹೊಲದಲ್ಲಿ ಗರಸು ಇಲ್ಲದಿದ್ದರೆ ಸ್ವಲ್ಪ ದೂರದಿಂದಾದರೂ ಒಡ್ಡಿನ ಮೇಲೆ ಹಾಕುವ ಪೂರ್ತೆಗೆ ಚಕ್ಕಡಿಯ ಮೇಲಿಂದಾದರೂ ತಂದು ಹಾಕಬೇಕು. ಈ ಪ್ರಕಾರವಾಗಿ ಮಾಡಿದ ಎರಿಯ ಒಂಡು ಬಿಟ್ಟು ನೀರು ನಿಂತು ತಂಪು ಹಿಡಿದು ನೆಲ್ಲು ಹೊಲವಾಗುವುದು. ಮತ್ತು ಆ ಭೂಮಿಯಲ್ಲಿ ಹಿಂಗಾರಿ, ಮುಂಗಾರಿ, ಗೋಧಿ, ಕಡಲೆ, ಹತ್ತಿ ಮೊದಲಾದ ಯಾವ ಪದಾರ್ಥಗಳಾದರೂ ಸರ್ವೋತ್ಕೃಷ್ಟ ಬೆಳೆಯಾಗುವುದು. ಹೊಲಗಳಲ್ಲಿ ಇಂಥ ಮಹತ್ತರವಾದ ಒಡ್ಡುಗಳನ್ನು ಹಾಕಿಸಬೇಕಾದರೆ ಐಶ್ವರ್ಯವಂತರಾದರೆ ಸಹಜವೇ. ನಿರ್ಲಕ್ಷ್ಯದಿಂದ ಖರ್ಚು ಮಾಡಿ ಸಂಗಡಲೇ ಅವರು ಅದರ ಫಲವನ್ನು ಉಣ್ಣುವರು. ಆದರೆ ದ್ರವ್ಯವನ್ನು ಖರ್ಚು ಮಾಡುವಂತಹ ತ್ರಾಣವಿಲ್ಲದ ಬಡಜನರಾದರೂ ಕೂಡ ಧೈರ್ಯದಿಂದ ಸಾಲ ಮಾಡಿ ಹೊಲದ ಸುತ್ತ ಒಡ್ಡನ್ನು ಇಳಿತೆವರಾದ ಹೊಲವಾದರೆ ದೊಡ್ಡ ಒಡ್ಡನ್ನು ಹಾಕಿಸಬೇಕು. ತಾನು ಖರ್ಚು ಮಾಡಿದ ದ್ರವ್ಯದ ಉತ್ಪನ್ನಾರ್ಥವಾಗಿ ದೊಡ್ಡ ಒಡ್ಡಿನಲ್ಲಿಯೂ, ಸಣ್ಣ ಒಡ್ಡಿನಲ್ಲಿಯೂ, ಹೊಲದ ಸುತ್ತು ಒಡ್ಡಿನಲ್ಲಿಯೂ ಬೇವಿನ ಬೀಜಗಳನ್ನು ಮೃಗಶಿರ ಕಾಲದಲ್ಲಿ ಹೊಸ ಮಣ್ಣು ಹಾಕಿದ ಒಡ್ಡಿನ ಮಣ್ಣು ನೆನೆದು ಹಸಿಯಾಗಿದ್ದರೆ ಎರಡು ಮೊಳಕ್ಕೆ ಒಂದೊಂದು ಬೀಜವನ್ನು ಹಾಕಬೇಕು ಮತ್ತು ಆ ಬೇವಿನ ಗಿಡಗಳ ರಕ್ಷಣಾರ್ಥವಾಗಿ ಒಡ್ಡಿನ ತಳದಲ್ಲಿ ಒಡ್ಡಿನ ಒಳಬಾಜು ಹೊರಬಾಜುವಿನಲ್ಲಿ ಕಳ್ಳಿಯನ್ನು ಹಚ್ಚಿ ಅದರ ಹಿಂದೆ ಜಾಲಿಯ ಮುಳ್ಳು ಅಥವಾ ಬೋರಿಯ ಮುಳ್ಳು ಹಚ್ಚಿಬಿಡಬೇಕು. ಅದರ ಹಿಂದೆ ಹುಚ್ಚು ಕೇದಿಗೆಯನ್ನು ಹಾಕಿದರಂತೂ ಬಹಳ ಬಂದೋಬಸ್ತು ಆಗುತ್ತದೆ. ಆಮೇಲೆ ದನಗಳು ಕುರಿಗಳು ತಿನ್ನದ ಹಾಗೆ ವರ್ಷ ವರ್ಷಕ್ಕೆ ಬೇಸಿಗೆಯ ಕಾಲದಲ್ಲಿ ಮುಳ್ಳನ್ನು ಹಚ್ಚುತ್ತಾ ಹೋಗಬೇಕು ಮತ್ತು ಮಳೆಗಾಲದಲ್ಲಿ ಹೋದ ಹೋದಲ್ಲಿ ಕಳ್ಳಿಯನ್ನು ಹಚ್ಚುತ್ತಾ ಇರಬೇಕು. ಈ ಪ್ರಕಾರ ಮೂರು ವರ್ಷದವರೆಗೂ ಬೆಳೆಸಿ ಆಮೇಲೆ ಹನ್ನೆರಡು ವರ್ಷದವರೆಗೆ ಸುಮ್ಮನೆ ಬಿಟ್ಟರೆ ಗಿಡಗಳು ಬಲಿತು ತೊಲೆಗಳಾಗುವು. ಅವುಗಳ ಮಾರಾಟದಿಂದ ಬಹಳ ದ್ರವ್ಯ ಪ್ರಾಪ್ತವಾಗುವುದು ಮತ್ತು ತನ್ನ ಮನೆಯನ್ನು ಕಟ್ಟಿಕೊಂಬುವುದಕ್ಕಾದರೂ ನಿರಾಯಾಸದಿಂದ ಕಟ್ಟಿಗೆಗಳಾಗುವು. ಅದು ಕಾರಣ ಹೊಲದ ಸುತ್ತಲೂ, ಹೊಲದ ಮಧ್ಯದಲ್ಲಿಯೂ, ಹಳ್ಳಿಗಳಲ್ಲಿದ್ದಲ್ಲಿಯೂ, ಹೊಲದ ಇಳಿತರದ ಮೈಯಲ್ಲಿಯೂ ಒಡ್ಡು ಹಾಕಿಸಿ ಅವುಗಳಲ್ಲಿ ಬೇವಿನ ಬೀಜಗಳನ್ನು ಹಾಕಬೇಕು. ಹೊಲವು ತಗ್ಗು ತೆವರಾಗಿ ಹಳ್ಳ ನಾಲಿ ಕೊರೆಚೀರಲುಗಳು ಇದ್ದರೆ ಅಂಥ ಹೊಲಗಳ ಬೆಳೆಯು ಹೊಲದಲ್ಲೆಲ್ಲ ಒಂದೇ ಸಮನಾಗಿ ಬೆಳೆಯುವುದಿಲ್ಲ ಮತ್ತು ಮಳೆಯಾದರೆ ತೆವರು ಭೂಮಿಯಲ್ಲಿ ನೀರು ಸ್ವಲ್ಪವಾದರೂ ನಿಲ್ಲದೆ ಮಳೆ ಬಡಿದಾಕ್ಷಣವೇ ತಗ್ಗಿನ ಕಡೆಗೆ ಹರಿಯುವುದರಿಂದ ಬೇಗನೆ ಹಸಿಯಾಗುವುದಿಲ್ಲ ಮತ್ತು ತಗ್ಗು ಭೂಮಿಯು ಹಸಿಯಾಗಿ ತೆವರು ಭೂಮಿಯು ಹಸಿಯಾಗದೇ ಇದ್ದುದರಿಂದ ಅಂಥ ಹೊಲಗಳಲ್ಲಿ ಬಿತ್ತಿದ ನಾಟಿಕೆಗಳು ಕೆಲವು ಸ್ಥಳಗಳಲ್ಲಿ ಒಣಗಿದ ಹಾಗೆ ಅಥವಾ ರೋಗದ ಸಸಿಗಳ ಹಾಗೆ ಆಗಿ ಕೆಟ್ಟು ಹೋಗಿ ಆ ಹೊಲದ ಅರ್ಧ ಬೆಳೆಯೂ ಕಡಿಮೆಯಾಗುವುದು ಮತ್ತು ಕರ್ಲು ಭೂಮಿಯಲ್ಲಿ ತೆವರಿದ್ದರಂತೂ ಹಸಿಯಾಗುವುದು ಸಹ ದುರ್ಲಭವು. ಒಂದು ಪಕ್ಷದಲ್ಲಿ ಮರಮಳೆಯಾಗಿ ಪುನಃ ಜಡಿ ಮಳೆಯಾದರೆ ಸ್ವಲ್ಪ ಹಸಿಯಾಗುತ್ತದೆ. ಮರಮಳೆಯಾದರೆ ನೀರೆಲ್ಲ ಉರುಳಿ ಹೋಗಿ ಯಾವ ಪ್ರಕಾರದ ತೆವರುಗಳಾದರೂ ಚೆನ್ನಾಗಿ ಹಸಿಯಾಗುವುದಿಲ್ಲ. ಅಂಥ ತೆವರು ಮಣ್ಣನ್ನು ತಗ್ಗಿನ ಕಡೆಗೆ ಎಳೆಸಿ ಸಮತಳ ಮಾಡುವುದರಿಂದ ಹೊಲವೆಲ್ಲ ಒಂದೇ ಸಮನಾಗಿ ಎಷ್ಟೋ ಹಿತಕರವಾಗುವುದು. ಆದರೆ ತೆವರು ಮಣ್ಣನ್ನು ತಗ್ಗು ಭೂಮಿಗೆ ಎಳೆಸುವ ಸುಲಭವಾದ ಯುಕ್ತಿಯು ಹೇಗೆಂದರೆ ಹರಗುವ ಕುಂಟಿಯ ತಾಳಿಗೆ ಜಾಡರ ಲಾಳಿದಟ್ಟಿಯ ಹಾಗೆ ದಂಟುಗಳನ್ನು ಸುಲಿದು ಹುರಿಯಿಂದ ಹೇಣೆ ತಟ್ಟಿಯ ಹಾಗೆ ಮಾಡಿ ಇಲ್ಲವೇ ಕಟ್ಟಿಗೆಯ ಹಲಗೆಯನ್ನಾದರೂ ಸಣ್ಣ ಸಣ್ಣ ಕಟ್ಟಿಗೆಗಳನ್ನಾದರೂ ಕಟ್ಟಿ ಅಥವಾ ತಾಳಿಗೆ ಹಗ್ಗವನ್ನಾದರೂ ಸುತ್ತಿ ಇಲ್ಲವೇ ತಾಳಿನ ಪ್ರಮಾಣಕ್ಕೂ ತಟ್ಟನ್ನಾದರೂ ಬಿಗಿಯಾಗಿ ಹೊಲಿದು ಮೇಲೆ ಹಗ್ಗವನ್ನು ಸುತ್ತಿ ಕುಂಟೆಯನ್ನು ತಯಾರ ಮಾಡಿ ಇಟ್ಟು ಮೊದಲು ದೊಡ್ಡ ತೆವರಾದರೆ ದೊಡ್ಡ ನೇಗಿಲಿನಿಂದ, ಸಣ್ಣ ತೆವರಾದರೆ ಸಣ್ಣ ನೇಗಿಲಿನಿಂದ ಹೊಡೆದು ಮಣ್ಣನ್ನು ಮೆತ್ತಗೆ ಮಾಡಿ ಕುಂಟಿಯ ಕುಡದೆದೆಯಲ್ಲಿ ಅಂದರೆ ಆ ಕುಡದ ಒಳಬಾಜುವಿನಲ್ಲಿ ಹಿಂದೆ ಹೇಳಿದ ಹಾಗೆ ತಟ್ಟು ಮೊದಲಾದದ್ದರಲ್ಲಿ ಯಾವುದನ್ನಾದರೂ ಕಟ್ಟಿ ಎತ್ತುಗಳನ್ನು ಹೂಡಿ ಹೊಲವನ್ನು ಹರಗಿದ ಹಾಗೆ ದೂರಿನ ಮಣ್ಣನ್ನು ಅಲ್ಲಲ್ಲಿಗೆ ಒತ್ತಿಕೊಂಡು ಬಂದು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಸಾಗಿಸಿಕೊಳ್ಳುತ್ತಾ ತಗ್ಗಿನ ಕಡೆಗೆ ಭರ್ತಿಯನ್ನು ಮಾಡಿ ಸಮತಳ ಮಾಡಬೇಕು. ಕುಂಟಿಯನ್ನು ತೆವರಿನಿಂದ ತಗ್ಗಿನವರೆಗೂ ಒಮ್ಮೆಗೆ ಒಯ್ಯಲಾಗದು. ಹಾಗೆ ಒಯ್ದರೆ ಮಣ್ಣು ಸೋರಿ ಹೋಗುತ್ತದೆ, ಎತ್ತುಗಳಿಗೆ ಬಹಳ ಭಾರವಾಗುತ್ತದೆ. ಅದು ಕಾರಣ ಸ್ವಲ್ಪ ಸ್ವಲ್ಪ ಸಾಗಿಸುತ್ತಾ ಸುಲಭದಿಂದ ತೆವರು ಮಣ್ಣು ತಗ್ಗಿಗೆ ಭರ್ತಿಯಾಗಿ ಹೊಲವು ಸಮತಳವಾಗುವುದು. ಆದರೆ ಇದರಿಂದಾಗುವ ಪ್ರಯೋಜನವೇನೆಂದರೆ ಯಾವ ಪ್ರಕಾರದ ಭೂಮಿಗಾದರೂ ಅದರ ಸುತ್ತು ಒಡ್ಡುಗಳನ್ನು ಹಾಕಿಸಿ ಅದರ ತೆವರನ್ನು ತಗ್ಗಿಗೆ ಎಳಿಸಿ ಸಮತಳ ಮಾಡಿ ಅದರಲ್ಲಿ ಗೊಬ್ಬರವನ್ನು ಹಾಕಿ ವರ್ಷ ವರ್ಷಕ್ಕೆ ಮಡಿಕೆ ಹೊಡೆದು ಮೆತ್ತಗೆ ಮಾಡಿದಲ್ಲಿ ಮೇಲೆ ಮಳೆಯಾದಾಗಲೇ ಆ ಹೊಲವೆಲ್ಲ ಒಂದೇ ಸಮನಾಗಿ ಗೇಣು, ಚೋಟು, ಮೊಳ, ಉದ್ದ ನೀರು ನಿಂತು ಆ ನೀರು ಅಲ್ಲಿಯೇ ಇಮರಿಕೊಳ್ಳುವುದರಿಂದ ಉತ್ತಮ, ಮಧ್ಯಮ, ಕನಿಷ್ಠ ಪ್ರತಿಯ ಭೂಮಿಗಳಲ್ಲಿ ಯಾವ ಭೂಮಿಯಾದರೂ ಒಂದು ಮಣ್ಣಿನಂತೆ ಆಗಿ ಆ ಹೊಲವು ಮಡಿಯ ನೆಲವಾಗಿ ಕಸುವಿನ ಭೂಮಿಯಾಗಿ ನೆಲ್ಲು, ಗೋಧಿ, ಕಡಲೆ, ಬಿಳಿಜೋಳ, ಮೆಣಸಿನ ಗಿಡ, ಬಳ್ಳುಳ್ಳಿ ಮತ್ತು ಮುಂಗಾರಿ, ಹಿಂಗಾರಿ ಮೊದಲಾದ ಸಕಲ ಪದಾರ್ಥಗಳು ಬೆಳೆಯತಕ್ಕಂಥ ಭೂಮಿಯಾಗುವುದು ಮತ್ತು ಕನಿಷ್ಠ ಪ್ರತಿಯ ಗರಸು ಭೂಮಿ ಇದ್ದು ತಿದ್ದುವಿಕೆಯಿಂದ ಈ ಪ್ರಕಾರವಾಗಿ ಉತ್ತಮ ಭೂಮಿಗೆ ಸಮನಾಗುವುದು. ಅದರಲ್ಲಿ ಉತ್ತಮ ಪ್ರತಿಯ ಭೂಮಿಯನ್ನು ಈ ಹಿಂದೆ ಹೇಳಿದ ಹಾಗೆ ತಿದ್ದಿಕೊಂಡಲ್ಲಿ ಸರ್ವೋತ್ಕೃಷ್ಟವಾದ ಉತ್ತಮೋತ್ತಮ ಭೂಮಿ ಎಂದು ಹೇಳಿಸಿಕೊಳ್ಳುವುದು, ಹೀಗೆ ಭೂಮಿಯನ್ನು ತಿದ್ದಿಕೊಳ್ಳುವುದು ರೈತ ಜನರಿಗೆ ಬಹಳ ಪ್ರಯೋಜನವು. ಭೂಮಿಗೆ ತಿದ್ದುವಿಕೆಯೂ ಆರೈಕೆಯೂ ಇಲ್ಲದೆ ವರ್ಷ ವರ್ಷಕ್ಕೆ ಹರಗಿ ಬೀಳುತ್ತಾ ಹೋದರೆ ಅದರ ಬೆಳೆಯು ಚೆನ್ನಾಗಿ ಆಗದೆ ಕೆಲವು ವರ್ಷದಲ್ಲಿ ಉತ್ತಮ ಪ್ರತಿಯ ಭೂಮಿಯಾದರೂ ಕನಿಷ್ಠ ಪ್ರತಿಯ ಗರಸು ಮೊರಡಿಗಳ ಹಾಗಾಗಿ ಹೊಲವೆಲ್ಲ ನಟ್ಟು ಕೂಡಿ ಅದರಲ್ಲಿ ಕಾಡು ಹುಲ್ಲಾದ ಪಶುಗಳ ಆಹಾರವು ಬೆಳೆಯುವುದಲ್ಲದೆ ಮನುಷ್ಯರುಗಳಿಗೆ ಉತ್ತಮ ಧಾನ್ಯವು ಸ್ವಲ್ಪ ಆದರೂ ಬೆಳೆಯದ ಹಾಗಾಗಿ ಆ ಭೂಮಿಯು ಯಾವ ಗೃಹಸ್ಥನ ವಶದಲ್ಲಿ ಇರುವುದೋ ಅವನನ್ನು ಪೂರಾ ದರಿದ್ರನನ್ನಾಗಿ ಮಾಡಿ ಅಂಥ ಮೈಗಳ್ಳನ ಸ್ವಾಧೀನದಲ್ಲಿ ಇರದೆ ಮತ್ತೊಬ್ಬ ತ್ರಾಣವಂತನಾದ ಬಲವಂತನ ವಶಕ್ಕೆ ಹೋಗುವುದು. ಬಲವಂತನಿಗೆ ಭೂಮಿ ಮತ್ತು ಸತ್ಯವನ್ನು ನಂಬಿ ಬಿಡದಿರುವ ಛಲವಂತನಿಗೆ ಹೊನ್ನು ವಶವಾಗುವು. ಅದು ಕಾರಣ ಸರ್ವಜನರು ಈ ಹೊಸ ಗ್ರಂಥದಲ್ಲಿ ಹೇಳಿದ ಯಾವತ್ತೂ ಯುಕ್ತಿಗಳನ್ನು ತಿಳಿದು ಹೊಲಗಳನ್ನು ಚೆನ್ನಾಗಿ ತಿದ್ದಿಕೊಂಡು ಅವುಗಳ ಆರೈಕೆಯನ್ನು ವರ್ಷ ವರ್ಷಕ್ಕೆ ಯಥಾಪ್ರಕಾರವಾಗಿ ಕ್ರಮದಿಂದ ನೇಮಕವಾಗಿ ಬೇಸರವಿಲ್ಲದೆ ಮಾಡುತ್ತಾ ಹೋಗಬೇಕು. ಮಾಡಿದವನು ಉಂಡಾನು ಎಂಬ ಗಾದೆಯುಂಟು. ಆದರೆ ಮನುಷ್ಯರುಗಳಿಗೆ ದೇವರ ಆಜ್ಞೆಯು ಇರುವುದೇನೆಂದರೆ, ನೀನು ನಿನ್ನ ಹಣೆಯ ಬೆವರು ನೀರನ್ನು ಚೆಲ್ಲಿ ಈ ಭೂಮಿಯನ್ನು ತೋಯಿಸಿದೆಯಾದರೆ ಆ ಭೂಮಿಯಿಂದ ನಿನಗೆ ಆಹಾರವು ಸಿಕ್ಕುವುದೆಂದು ಮನುಷ್ಯರುಗಳನ್ನು ನಿರ್ಮಿಸಿದಾಗಲೇ ಜಗದೀಶ್ವರನು ಕಟ್ಟು ಮಾಡಿರುವನು. ಅದರಿಂದ ಸರ್ವರೂ ತಮ್ಮ ತಮ್ಮ ಯೋಗ್ಯದಲ್ಲಿ ಕ್ರಮದಿಂದ ನೇಮಕವಾಗಿ ದಿನದಿನಕ್ಕೆ ಹೆಚ್ಚು ಶ್ರಮದಿಂದ ತಮ್ಮ ಹಣೆಯ ಬೆವರು ಭೂಮಿಯಲ್ಲಿ ಬೀಳದೆ ಹೋದರೆ ಅಂಥವರು ಧನಸಂಪನ್ನರಾಗಲಾರರು. ತಮ್ಮ ಕಷ್ಟದಿಂದ ಫಲವುಂಟು ಎಂದ ಹಾಗೆ ತಾವು ಉತ್ತಮ ರೀತಿಯಿಂದ ಕಷ್ಟಪಟ್ಟು ಉತ್ತಮ ತರದ ಫಲವನ್ನು ಪಡೆದು ಸದಾ ಸೌಖ್ಯವನ್ನು ಹೊಂದಬೇಕು. ಹೊಲದಲ್ಲಿ ಸಣ್ಣ ಸಣ್ಣ ಚೀರಲುಗಳು, ಹಳ್ಳಗಳು ಇದ್ದರೆ ಅವುಗಳ ಮುಖಕ್ಕೆ ಕಲ್ಲು ಇದ್ದ ಸ್ಥಳವಾದರೆ ಕಲ್ಲುಗಳನ್ನು ಅಥವಾ ಎರಿಯ ಭೂಮಿಯಾದರೆ ಮುಳ್ಳು ಹೆಂಟೆಗಳನ್ನು ಎತ್ತರವಾಗಿ ಅಲ್ಲಲ್ಲಿಗೆ ಒಟ್ಟಿ ಅದಕ್ಕೆ ಮಣ್ಣು ಭರತಿ ಮಾಡಿ ಆ ಹೆಂಟೆಗಳನ್ನು ಮುಚ್ಚಿ ಆ ಹಳ್ಳದ ಎಡಬಲದ ತೆವರನ್ನು ಮಡಿಕೆಯಿಂದ ಮೆತ್ತಗೆ ಮಾಡಿ ಹಳ್ಳದ ಸರಕಲನ್ನು ಮಣ್ಣಿನಿಂದ ತುಂಬುವುದಕ್ಕೆ ಕುಂಟಿಯ ಹಾಗೆ ತಟ್ಟನ್ನು ಹೊಲೆದು ಮೇಲೆ ಹಗ್ಗವನ್ನು ಸುತ್ತಿ ಹರಗಿದ ಹಾಗೆ ಮಣ್ಣ ಎಳೆಸಿ ಹಳ್ಳಗಳನ್ನು ತುಂಬಿಕೊಳ್ಳಬೇಕು. ಹೊಲಗಳಲ್ಲಿ ದೊಡ್ಡ ಹಳ್ಳಗಳಿದ್ದರೆ ಆ ಹಳ್ಳಗಳನ್ನು ತುಂಬಿಕೊಳ್ಳುವ ಸುಲಭವಾದ ಯುಕ್ತಿಯು ಏನೆಂದರೆ, ಆ ಹಳ್ಳವು ಎಷ್ಟು ಅಗಲವಿರುವುದೋ ಅದಕ್ಕೆ ಸರಿಯಾಗುವ ಹಾಗೆ ಕಂಬದ ಗಾತ್ರವಾದ ಹಸಿಯ ಜಾಲಿಯ ಕಟ್ಟಿಗೆಗಳನ್ನಾಗಲಿ ತಂದು ಅವುಗಳಿಗೆ ಹುಗಲನ್ನು ಹೊಡೆದು ಗೇಣು ಒಂದೂವರೆ ಗೇಣಿಗೊಂದು ಗೂಟಗಳನ್ನಾಗಲಿ ಮೊಳೆಗಳನ್ನಾಗಲಿ ಕವಲಿನ ಹಾಗೆ ಯಾಸಿಯ ಮೇಲೆ ಹೊಡೆದು ಆ ಹಳ್ಳದಲ್ಲಿ ನಡೆಸುವುದು. ಅದು ಹೇಗೆಂದರೆ, ಗರಸು ಮೊದಲಾದ ಗಟ್ಟಿ ಭೂಮಿಯಾದರೆ ಗಜ, ಒಂದು ಕಾಲು ಗಜ, ಒಂದೂವರೆ ಗಜದ ತಗ್ಗುಗಳನ್ನು ತೋಡಿ ಎರಡು ಗಜಕ್ಕೆ ಒಂದರಂತೆ ನಿಲ್ಲಿಸಬೇಕು. ಮತ್ತು ಎರೆಯ ಭೂಮಿಯಾದರೆ ಒಂದು ಆಳದ್ದು ಪ್ರಮಾಣ ತಗ್ಗುಗಳನ್ನು ತೆಗೆದು ಕಟ್ಟಿಗೆಗಳನ್ನು ನಿಲ್ಲಿಸಿ ಗರಸು ಮಣ್ಣು ಹಾಕಿ ಹಾರೆಯಿಂದ ಚೆನ್ನಾಗಿ ಜಡಿದು ಗಟ್ಟಿಯಾಗಿ ನಡೆಸಬೇಕು. ಇದರಂತೆ ಹಳ್ಳವು ಸ್ವಲ್ಪ ಅಗಲವಾದರೆ ಎರಡು ಸಾಲು ಅಥವಾ ಬಹಳ ಅಗಲವಾದರೆ ಮೂರು ಸಾಲು, ಈ ಪ್ರಕಾರವಾಗಿ ಕಟ್ಟಿಗೆಗಳನ್ನು ನಡೆಸಿ ಯಾಸಿಯ ಮೇಲೆ ಹೊಡೆದ ಕವಲುಗಳಲ್ಲಿ ಅಡ್ಡ ಕಟ್ಟಿಗೆಗಳನ್ನು ಹಾಕಿ ಅದಕ್ಕೆ ಆನಿಸಿ ಮುಳ್ಳು ಹೆಂಟೆಗಳನ್ನು ನಿಲ್ಲಿಸಿ ಅದರ ನಡುವಿನ ಸಂದುಗಳಲ್ಲಿ ಬೋರಿಯ ಮುಳ್ಳಿನ ಹೆಂಟೆಗಳನ್ನು ತುಂಬಿ ತುಳಿದು ಬಿಡಬೇಕು. ಮತ್ತು ಆ ಕಂಬಗಳಿಗೆ ಹಿಂದಿನ ಮೈಗೆ ಮುಂದಿನ ಮೈ ಕಡೆಗೆ ಜೀಟುಗೋಲು ಕೊಟ್ಟ ಹಾಗೆ ಕವಲುಗಂಬಗಳನ್ನಾಗಲಿ ಅಥವಾ ಕವಲುಗಳಿಲ್ಲದ ಕಟ್ಟಿಗೆಗಳಿಗಾದರೂ ಹುಗುಲು ಹೊಡೆದು ಗೂಟಗಳನ್ನು ಹಾಕಿ ಬಿಗಿಯಾಗುವ ಹಾಗೆ ಮಾಡಿ ಜೀಟು ಕೊಟ್ಟು ನಿಲ್ಲಿಸಿ ಗಟ್ಟಿ ಮಾಡಿ ಬಿಡಬೇಕು. ಹೀಗೆ ಮಾಡುವುದರಿಂದ ಎಷ್ಟು ದೊಡ್ಡ ಹಳ್ಳವಾದರೂ ನೀರು ಬಸಿದು ಹೋಗಿ ಒಂಡು ಬಿಟ್ಟು ಹೂಳುವುದು. ಹೀಗೆ ಕೆಲವು ಸ್ಥಳಗಳಲ್ಲಿ ಶ್ರೀ ಘನಮಠ ನಿವಾಸ ಮಹಾಪ್ರಭುಗಳ ಅಪ್ಪಣೆಯ ಪ್ರಕಾರಕ್ಕೆ ಮಾಡಿ ಮಹತ್ತರವಾದ ಹಳ್ಳಗಳನ್ನು, ಹೂಳಿ ಹೊಲಗಳನ್ನು ಮಾಡಿಕೊಂಡಿದ್ದಾರೆ. ಹೊಲದ ಮಧ್ಯದಲ್ಲಿ ಒಂದಾದರೂ ಗಿಡವಿರಬಾರದು, ಅದರಿಂದ ಬೆಳೆಯು ಬಹಳವಾಗಿ ಕೆಡುತ್ತಿರುವುದು. ಹೇಗೆಂದರೆ ಅದರ ನೆರಳು ಎಷ್ಟು ಭೂಮಿಯಲ್ಲಿ ಸದಾ ಇರುವುದು ಅಷ್ಟು ಭೂಮಿಯು ಬೆಳೆಯಾಗದೆ ಇರುವುದು. ಅದು ಕಾರಣ ಹೊಲದ ಮಧ್ಯದಲ್ಲಿ ಯಾವ ಪ್ರಕಾರದ ಗಿಡಗಳನ್ನಾದರೂ ಬೆಳೆಸಬಾರದು. ಹೊಲದ ನಾಲ್ಕು ದಿಕ್ಕಿಗೂ ಬದುವಿನ ಸಮೀಪಕ್ಕೆ ಎಷ್ಟು ಗಿಡಗಳು ಇದ್ದರೆಯೂ ಸಂಶಯವಿಲ್ಲವು. ಮತ್ತು ಕೆಲವು ಜನರು ಹೊಲದ ಮಧ್ಯದಲ್ಲಿ ನೆರಳಿಗೋ ಅಥವಾ ಉಪಯೋಗ ಬೀಳುವ ಹಾಗೆ ಅಥವಾ ಮತ್ತೇನಾದರೂ ಪ್ರಯೋಜನಕ್ಕೂ ಬರುವ ಹಾಗೆ ಇರುವ ಗಿಡವನ್ನು ಕಡಿಯಲಾರದೆ ಬೆಳೆಸಿರುತ್ತಾರೆ. ಅಂಥ ಗಿಡಗಳನ್ನು ಹಾಗೆ ಬಿಟ್ಟರೆ ಯಾರಾದರೂ ಕಡಿದು ಹಾಕಬಹುದೆಂಬ ಭಯದಿಂದ ಅದಕ್ಕೆ ದೇವರ ಮರವೆಂದು ಹೆಸರನ್ನಿಟ್ಟಿರುವರು. ಆದರೆ ಬಲ್ಲವರಾದರೆ ಬಹು ಪ್ರಯೋಜನಕ್ಕೆ ಅಥವಾ ಬಹು ಜನರಿಗೆ ನೆರಳಿನ ಆಸ್ಪದಕ್ಕೆ ಬರುವ ಹಾಗೆ ಇದ್ದರೆ ಅಂಥ ಗಿಡಗಳನ್ನು ಉಳಿಸಿ ಯಾವ ಪ್ರಯೋಜನವಿಲ್ಲದ ಗಿಡಗಳನ್ನು ಕಡಿದು ಬಿಡಬೇಕು. ಕಲ್ಲು ಹೊಲಗಳಾದರೆ ಹೊಲದ ಮಧ್ಯದಲ್ಲಿ ಕಲ್ಲು ಬಂಡೆಗಳು ಕಾಣುವ ಹಾಗೆ ಮೇಲೆಯಾಗಲಿ ಇಲ್ಲವೇ ಗೇಣು ಒಂದೂವರೆ ಗೇಣು ಮಣ್ಣಿನ ಮರೆಯಲ್ಲಾಗಲಿ ಇದ್ದರೆ ಆ ಕಲ್ಲುಗಳನ್ನು ಹೊಲದ ಮಧ್ಯದಲ್ಲಿ ಇಡಬಾರದು. ಆ ಕಲ್ಲುಗಳನ್ನು ದೊಡ್ಡ ಸುತ್ತಿಗೆಯಿಂದ ಚಾಣಗಳಿಂದ ಅಥವಾ ಸುರಂಗದಿಂದ ಹೊಡೆದು ಹೊಲದ ಇಳಿಜಾರಿಯ ಕಡೆಗೆ ಬದು ಹಿಡಿದು ಗೋಡೆಯ ಹಾಗೆ ಚೆನ್ನಾಗಿ ಕಟ್ಟಬೇಕು. ಮತ್ತು ಆ ಕಲ್ಲುಗಳನ್ನು ಒಡ್ಡರ ಬಂಡಿಯ ಮೇಲಿನಿಂದಾಗಲಿ ತಂದು ಬದುವಿಗೆ ಹಾಕಿಸಬೇಕು. ಮಣ್ಣಿನ ಮರೆಯಲ್ಲಿ ನೇಗಿಲುಗಳಿಗೆ ತಟ್ಟುವಂತಹ ಕಲ್ಲುಗಳಿದ್ದರೆ ಅವುಗಳನ್ನು ಅಗೆದು ಸುತ್ತಲೂ ಬಯಲು ಮಾಡಿ ಚಾಣಗಳಿಂದಾಗಲಿ ಚಮ್ಮಟಿಗೆಯಂತಹ ದೊಡ್ಡ ಸುತ್ತಿಗೆಯಿಂದಾಗಲಿ ಒಡೆದು ತಂದು ಹೊಲದ ಮೇರೆಗೆ ಹಾಕಬೇಕು. ಹೀಗೆ ಹೊಲದ ಮಧ್ಯದಲ್ಲಿ ಕಲ್ಲುಗಳು ಗಿಡಗಳು ಇರಬಾರದು. ಹೊಲದಲ್ಲಿ ಸಣ್ಣ ಸಣ್ಣ ಗುಣಿಗಲ್ಲುಗಳಿದ್ದರೆ ಅವುಗಳನ್ನು ಆರಿಸಿ ಹೊಲದ ಮೋರಿಗಳಿಗಾಗಲಿ ಹಳ್ಳದ ಮುಖಕ್ಕಾಗಲಿ ಹಾಕಬೇಕು. ಅಥವಾ ತೀರ ಸಣ್ಣ ಸಣ್ಣ ಕಲ್ಲುಗಳಿದ್ದರೆ ಆರಿಸಬಾರದು, ಅದು ಹೊಲಕ್ಕೆ ತಂಪು ಮಾಡುತ್ತದೆ. ಹಿಡಿಕೆ ಅಥವಾ ಹಿಡಿಕೆಗೆ ಮೀರಿದಂತಹ ದೊಡ್ಡ ಕಲ್ಲುಗಳಿದ್ದರೆ ಆರಿಸಿ ಹಾಕಬೇಕು. ಆರಿಸಿದಾಗ್ಯಾದರೂ ಹೊಲದ ಮಧ್ಯದಲ್ಲಿ ಕಲ್ಲು ಕುಟ್ರಿಗಳನ್ನು ಹಾಕಬಾರದು. ಆರಿಸಿದ ಕಲ್ಲುಗಳನ್ನು ಹೊಲದ ಮೇರೆಗೆ ಒಡ್ಡಿನ ಹಾಗೆ ಹಾಕಬೇಕು. ಗುಡ್ಡಗಳ ಕೆಳಗೆ ಕಲ್ಲು ಮಸಾರಿಗಳು ಇಳಿಜಾರಿಯಾಗಿರುವುದರಿಂದ ಅಂಥ ಹೊಲಗಳಿಗೆ ಇಳಿಜಾರಿಯಾದ ಕಡೆಗೆ ಎತ್ತರವಾದ ಒಡ್ಡು ಹಾಕಿಸಿ ಒಡ್ಡಿನ ಎದೆಯನ್ನು ತುಂಬಿಕೊಂಡು ಅದರ ಎಡಬಲಕ್ಕೆ ಒಡ್ಡು ಹಾಕಿಸಿ ಹೊಲದ ಮಧ್ಯದಲ್ಲಿರುವ ಗುಣಿಗಲ್ಲುಗಳನ್ನು ಆರಿಸಿ ದೊಡ್ಡ ಕಲ್ಲುಗಳಿದ್ದರೆ ಅವುಗಳನ್ನು ಒಡೆಸಿ ಕಡೆಗೆ ಹಾಕಿಸಿ ಗೊಬ್ಬರವನ್ನು ಹಾಕಿ ನೇಗಿಲಿಯನ್ನಾಗಲಿ ಮಡಿಕೆಯನ್ನಾಗಲಿ ಹೊಡೆದು ಹರಗಬೇಕು. ಈ ಪ್ರಕಾರ ಹೊಲವನ್ನು ತಿದ್ದಿಕೊಳ್ಳುವುದರಿಂದ ಆ ಹೊಲದಲ್ಲಿ ನೆಲ್ಲು ಬೆಳೆಯುವುದು ಮತ್ತು ಮುಂಗಾರಿಯ ಸರ್ವಧಾನ್ಯವು ಎಳ್ಳು ಕಾರೆಳ್ಳು ಮುಂತಾದ ಖರೀಫ್ ಸಹಿತ ಮುಂಗಾರಿಯ ಸಂಗಡ ಬೆಳೆಯತಕ್ಕಂಥ ಯಾವತ್ತೂ ಅಕ್ಕಡಿಯ ಧಾನ್ಯಗಳನ್ನು ಬೆಳೆಯಬಹುದು. ಅಚ್ಚ ಎರೆ ಭೂಮಿಯಾದರೆ ಬಳ್ಳೊಳ್ಳಿ ಬೆಳೆಯುವವು. ಸ್ವಲ್ಪ ಕಪ್ಪು ಅಥವಾ ಕೇಸರಿ ನೆಲವಾದರೆ ಮೆಣಸಿನ ಗಿಡ ಶೇಂಗಾ ಧಾನ್ಯಗಳು ಇವುಗಳನ್ನು ಬೆಳೆಯಬಹುದು. ಗುಡ್ಡದ ದಾರಿಯಾದ ಉಸುಕು ಬೆರಕಿಯ ಕೆಂಪು ಮಸಾರಿಗಳಲ್ಲಿ ಒಡ್ಡು ಹಾಕಿಸಿ ಸ್ವಲ್ಪ ನೀರು ನಿಲ್ಲುವ ಹಾಗೆ ಬೆಂಚಿಯನ್ನು ಮಾಡಿದರೆ ಸಂಶಯವಿಲ್ಲದೆ ನೆಲ್ಲು ಬೆಳೆಯುವುದು ಮತ್ತು ಸಮೀಪದಲ್ಲಿ ನೀರಿನ ಆಸ್ಪದವಿದ್ದರೆ ಅಂಥ ಹೊಲಗಳಲ್ಲಿ ಒಡ್ಡಿನ ಸಮೀಪಕ್ಕೆ ಮಾವಿನ ಗಿಡಗಳನ್ನು ಹಚ್ಚಿ ನಾಲ್ಕಾರು ವರ್ಷ ಸ್ವಲ್ಪ ಆರೈಕೆಯನ್ನು ಮಾಡುತ್ತಾ ಹೋದರೆ ಗಿಡಗಳು ಮುಂದೆ ಆಯಾಸವಿಲ್ಲದೆ ಫಲವಾಗುತ್ತಾ ವರ್ಷ ವರ್ಷಕ್ಕೆ ಆ ಹೊಲದ ತೆರಿಗೆಯನ್ನು ಕೊಟ್ಟು ತನ್ನ ಕುಟುಂಬ ಪೋಷಣೆ ಮಾಡುವುದು ಮತ್ತು ತನ್ನ ಸತಿ ಸುತಾದಿಗಳು ಸಹಿತ ಸ್ವೇಚ್ಛಾ ಪ್ರಕಾರ ತಾನು ಉಂಬುವುದಕ್ಕೆ ಬರುವುದು ಮತ್ತು ಒಡ್ಡುಗಳಲ್ಲಿ ಬೇವಿನ ಬೀಜಗಳನ್ನು ಹಾಕಿದರೆ ಕೆಲವು ವರ್ಷಗಳಲ್ಲಿ ಗಿಡಗಳು ಬಲಿತು ದೊಡ್ಡ ಮರಗಳಾಗಿ ದ್ರವ್ಯೋತ್ಪತ್ತಿಗೆ ಕಾರಣವಾಗುವುದು ಮತ್ತು ತನಗೆ ಬೇಕಾದ ಸಾಮಾನುಗಳನ್ನು ಮಾಡಿಕೊಂಬುವುದಕ್ಕೂ ಮನೆಯ ಕಟ್ಟಿಕೊಂಬುವುದಕ್ಕೂ ಕಟ್ಟಿಗೆಗಳಾಗುವು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಕೇಳುಗರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗದಲ್ಲಿ ಕೇಳಲಿದ್ದೀರಿ ಲಿಂಗಸಗೂರು ತಾಲೂಕಿನ ನಿಲ್ಲೋಗಲ್ ಗ್ರಾಮದ ಸ್ವಯಂ ಉದ್ಯೋಗಿನಿ ಬಸಮ್ಮ ಅವರ ಜೊತೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಅಮರೀಶ್ ಅಶಿಹಾಳ. ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆ ಪ್ರಸಾರವಾಗಲಿವೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ಸಂಪ್ರದಾಯದ ಪದಗಳನ್ನು ದೇವದುರ್ಗ ತಾಲೂಕಿನ ಬೂದಿನಾಳ ಗ್ರಾಮದ ತಿಪ್ಪಮ್ಮ ತಳ್ವಾರ್ ಹಾಗೂ ಸಂಗಡಿಗರಿಂದ. ಗುರುವೇ ಓ ನಾಮ ಸೇವಾ. ತುಂಬಿ ತೊಳಕ ತವ ನೇರೇ ಗೊಂಟಾರ ಕತಂಗೇರೆ ತುಂಬಿ ತೊಳಕ ತವ ನೇರೇ ಗೊಂಟಾರ ಕತಂಗೇರೆ ತುಂಬಿ ತೊಳಕ ತವ ನೇರೇ ಗೊಂಟಾರ ಕತಂಗೇರೆ ತುಂಬಿ ತೊಳಕ ತವ ನೇರೇ ಗೊಂಟಾರ ಕತಂಗೇರೆ ತಂಗಿ ಸೇದು ತಳ ನೇರ ಆಯಗ ಬೇದಾರ ಕತಂಗರೆ ತಳವರ್ಣ ಕರಿಚರ ತಾತ ಮಣಿಚರ ಜಲ್ದಿ ಕೋಡರ ಉತ್ತರ ಜಲ್ದಿ ಕೋಡರ ಉತ್ತರ ಆಯಗ ಬೇದಾರ ಕತಂಗರೆ ಜಲ್ದಿ ಕೋಡರ ಉತ್ತರ ಆಯಗ ಬೇದಾರ ಕತಂಗರೆ ಜಲ್ದಿ ಕೋಡರ ಬೇದರ ಬಾಯಗೆ ಜಲ್ದಿ ಕೊಡರ ಉತ್ತರ ಕತಂಗರು ಬೇದರ ಬಾಯಗೆ ಮಾಡಿರ ಸೇಗವಲ್ಲದ ವಯಣ ಸೇಗವಲ್ಲದ ವಯಣ ಸುಬೆಲಾರಾಯಣ ಬೆಂಕಿಯ ಜಣೆ ಸೇಗವಲ್ಲದ ವಯಣ ಸುಬೆಲಾರಾಯಣ ಬೆಂಕಿ ಜಣೆ ಸೇಗವಲ್ಲದ ವಯಣ ತಂದನ ಕಣ್ಣೆಗೆ ನೆರೆ ಹಾಗೆ ತಾಯಿ ವಾಟಿಲಿ ಉಟ್ಟು ಬರದೊಟ್ಟರ ಎಂತ ನಾರ್ಯರ ವಯರ ಎಂತ ನಾರ್ಯರ ವಯರ ಮನೆಯಾಗ ಮಾಡದೆ ಕೆನ್ನ ಚಲವರೆ ಎಂತ ನಾರ್ಯರ ವಯರ ಮನೆಯಾಗ ಮಾಡದೆ ಕೆನ್ನ ಚಲವರೆ ಎಂತ ನಾರ್ಯರ ವಯರ ಮನೆಯಾಗ ಮಾಡದೆ ಕೆನ್ನ ಚಲವರೆ ಎಂತ ನಾರ್ಯರ ವಯೋರ ಮನೆಯಾಗ ಮಾಡದೆ ಕೆನ್ನ ಚಲವರೆ ಕಾಡಕ್ಕೆ ಗಂಡ ಸಖಿ ಮಾಡಿ ಅಳತನ ಮಕ್ಕಳಂಗ ಸಲವರೆ ಮಕ್ಕಳಂಗ ಸಲವರೆ ಮನೆಯಾಗ ರಂಗ ನಡೆಸಲೆ ಮಕ್ಕಳಂಗ ಸಲವರೆ ಮನೆಯಾಗ ರಂಗ ನಡೆಸಲೆ ಮಕ್ಕಳಂಗ ಸಲವಲೆ ಮಕ್ಕಳಂಗ ಸಲವಲೆ ಮನೆಯಗರಲಿ ಚಂಗ ನಡೆಸಲೆ ಕಣ್ಣಕ್ಕೆ ಗಂಡ ಸಕು ಮಾಡಿ ಅಳತನ ಒತ್ತಯಂಗ ಗಳಿಯಲೆ ಒತ್ತಯಂಗ ಗಳಿಯಲೆ ಮಲ್ಲಿಗೆ ದೇಗೆ ಅಂಗ ಮಡಸಲೆ ಒತ್ತಯಂಗ ಗಳಿಯಲೆ ಚಂದಿಗೆ ದೇಗೆ ಅಂಗ ಮಡಸಲೆ ಕೊಟ್ಟ ಸೋಮನ